ಇವಾಗಿಲ್ಲ ನಿದ್ರೆ ಮರಣ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಚಿನ್ನು ಮೈ ಕಂದ ಬಾಪುಗ ದಾರಿ ತೋರಿದವನ ಚಿನ್ನು ಮೈ ಕಂದ ಬಾಪುಗ ದಾರಿ ತೋರಿದವನ ಪೂರ್ವವನು ಮರಸಿ ಪಶ್ಚಿಮದ ನಾಡಿ ಸ್ಪರ್ಶಿಸಿ ಹರಸಿದವನ ಪೂರ್ವವನು ಮರಸಿ ಪಶ್ಚಿಮದ ನಾಡಿ ಸ್ಪರ್ಶಿಸಿ ಹರಸಿದವನ ಇವನ ಸತ್ಯ ಶರಣ ಇವಾಗಿಲ್ಲ ನಿದ್ರೆ ಮರಣ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಗೀಯಗ ಗಾಗಿಯಗ ಭೂಮಿಯ ಮೇಲೆ ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರವ್ವ ಜಮಾದನಿಗೆ ಪತ್ರಿ ಹಸ್ತದಲ್ಲೇ ಋಷಿ ಸೇವೆ ಮಾಡುವ ತಾಲೆ ಗಟ್ಟಿ ವಚನ ಹೇಳಾರಲ್ಲ ಗಟ್ಟಿ ವಚನ ಹೇಳಾರಲ್ಲಿ ಪಾದ ಸೇವೆ ಮಾಡುವ ತಾಲೆ ತಾಲೆ ಭೋಗಿಯಾಗದೆ ಕೈಯ ತಾ ಮಾಡಿದ ಕರ್ಮಕ್ಕೆ ತಾಲೆ ಭೋಗಿಯಾಗದೆ ಕೈಯ ತಾ ಮಾಡಿದ ಕರ್ಮಕ್ಕೆ ತಾಲೆ ಕರ್ಮಕ್ಕೆ ತಾನೇ ಭೋಗಿಯಾಗಲಿ ಕೈಯ್ಯ ಸಾಮಾನ್ಯ ಕರ್ಮಕ್ಕೆ ತಾನೇ ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತವನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.